ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆ ಬೆಳೆಯ ಹೊಂದಾಣಿಕೆ ಹಾಗೂ ಬೇಸಾಯ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆ. ಇದಾದ ನಂತರ ಭಾರತೀಯ ಸಿರಿಧಾನ್ಯ ಸಂಸ್ಥೆಯಿಂದ ಜೋಳದ ತಳಿಗಳ ಅಭಿವೃದ್ಧಿ ಕುರಿತು ಭಾರತೀಯ ಸಿರಿಧಾನ್ಯ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಆಮಸಿದ್ದ ಬೆಳ್ಳುಂಡಿ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ ನವಣೆ ಬೆಳೆಯ ಹೊಂದಾಣಿಕೆ ಹಾಗೂ ಬೇಸಾಯ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆ ಬೆಳೆಯ ವಿಶೇಷತೆ, ಹೊಂದಾಣಿಕೆ ಮತ್ತು ಅದರ ಪೋಷಕಾಂಶಗಳ ಕುರಿತಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಬೇಸಾಯ ತಜ್ಞರಾದಂಥ ಡಾಕ್ಟರ್ ಬಸವಣ್ಣಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳುವಂತ. ನಮಸ್ಕಾರ ಡಾಕ್ಟರ್ ಬಸವಣ್ಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ನಮ್ಮ ವಿಶೇಷವಾಗಿ ಸಿರಿಧಾನ್ಯ ನವಣೆ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಸೊ ನವಣೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಸರ್ಕಾರದವರು ಮತ್ತು ಕೃಷಿ ವಿಶ್ವವಿದ್ಯಾಲಯದವರು ಹಾಗೂ ರೈತರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿರೋದ್ರಿಂದ ನವಣೆಗೆ ಹೆಚ್ಚು ವಿಶೇಷವಾಗಿ ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳು ಅಂತ ಕರಿತೀವಿ. ನಾವು ಸಿರಿಧಾನ್ಯಗಳು ಅಂತಂದ್ರೆ ಬಡವರ ಆಹಾರ ಅಂತ ಮೊದಲೆಲ್ಲ ಕರಿತಿದ್ವಿ, ಆದರೆ ಇವಾಗ ಸಿರಿಧಾನ್ಯಗಳು ಅಥವಾ ಸಿರಿಮಂತರ ಆಹಾರ ಧಾನ್ಯ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಪ್ರಮುಖವಾಗಿ ಇದು ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥದ್ದು, ಅಂದರೆ ಉಷ್ಣ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಬೆಳೀತಕ್ಕಂಥ ಬೆಳೆಯಾಗಿದೆ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆತಕ್ಕಂಥ ಬೆಳೆಯಾಗಿದೆ ಮತ್ತು ಒಣ ಪ್ರದೇಶದಲ್ಲಿ ಸೂಕ್ತವಾಗಿರ್ತಕ್ಕಂಥ ಬೆಳೆಯಾಗಿದೆ ಮತ್ತು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ಮು ಮ್ಯಾಗ್ನೀಸಿಯಮ್ಮು ಐರನ್ನು ಮತ್ತು ಜಿಂಕ್ ಪೋಷಕಾಂಶಗಳು ಇರೋದ್ರಿಂದ, ಅದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್, ಅಂದರೆ ಬೇಗನೆ ಹಸಿವಾಗೋದಿಲ್ಲ, ತಿಂದಿರ್ತಕ್ಕಂಥದ್ದು ಭಾಳ ಲೇಟಾಗಿ ಆಹಾರ ಕರಗುತ್ತೆ ಅಂಥದ್ದನ್ನು ನಾವು ಭತ್ತಕ್ಕೆ ಹೋಲಿಸಿ ನೋಡಿದರೆ ಸಿರಿಧಾನ್ಯಗಳು ಅಥವಾ ವಿಶೇಷವಾಗಿ ನವಣೆಯನ್ನು ಊಟ ಮಾಡಿರ್ತಕ್ಕಂಥವ್ರು ಬೆಳಗ್ಗೆ ಊಟ ಮಾಡಿ ರೈತರು ಹೊಲಕ್ಕೆ ಹೋದ್ರಂದರೆ ಸುಮಾರು 5-6 ಗಂಟೆವರೆಗೂ ಊಟ ಮಾಡ್ದೇನೆ, ಬೆಳಗ್ಗೆ ಊಟ ಮಾಡಿದ್ರ ಮೇಲೇ ತರ್ತಕ್ಕಂಥ ಶಕ್ತಿ ಇರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಸಿರು ಕ್ರಾಂತಿಯ ನಂತರ ಭತ್ತ ಮತ್ತು ಗೋಧಿಗೆ ಹೆಚ್ಚು ಪ್ರಾಮುಖ್ಯತೆ ಬಂದಿದ್ದರಿಂದ ಈ ಸಿರಿಧಾನ್ಯಗಳು ತಾವು ಕೇಳಿದ ಹಾಗೆ ಸ್ವಲ್ಪ ನಶಿಸಿ ಹೋಗ್ತಾ ಇದ್ವು, ಆದರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಹೆಚ್ಚು ಆಗ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್. ನವಣೆ ಒಂದು ವಿಶೇಷವಾಗಿ ಬಡವರ ಬೆಳೆ, ಬಡವನ ಆಹಾರ ಅಂತೆಲ್ಲ ಹೇಳ್ತಾ ಇದ್ರು. ಹಿಂದಕ್ಕೆಲ್ಲ ಇದನ್ನು ಬಡವರು ಜಾಸ್ತಿ ತಿಂತಿದ್ರು ಏನೋ, ಹೇಗೆ ಹೇಗೆ ಸದ್ಯದ ವಸ್ತುಸ್ಥಿತಿ ಹೇಗಿದೆ? ನವಣೆ ಒಂದು ಬೇಡಿಕೆ ಇರಬಹುದು, ಅದರ ಒಂದು ಉತ್ಪಾದನೆ ಇರಬಹುದು ಯಾವ ರೀತಿ ಇದೆ ಅಂತ? ಸೊ ಪ್ರಮುಖವಾಗಿ ನಾವು ನವಣೆಯನ್ನ ಈಗೇನು ಹಿಂದಿನ ಒಂದು ಇದಕ್ಕೆ ಹೋಲಿಸಿ ನೋಡಿದರೆ ಒಂದಿಷ್ಟು ಏರಿಯಾ ಕಮ್ಮಿ ಆಗಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಏರಿಯಾ ಜಾಸ್ತಿ ಆಗ್ತದೆ. ವಿಶೇಷವಾಗಿ ನಾವು ಈ ಸಿರಿಧಾನ್ಯಗಳ ಕ್ಷೇತ್ರಕ್ಕೆ ಬರೋದಾದರೆ ಸುಮಾರು ನಮ್ಮ ದೇಶದಲ್ಲಿ ಅಂದರೆ ಮಿಲೆಟ್ಸ್ ಅಂತ ಕರಿತೀವಿ ಸಿರಿಧಾನ್ಯಗಳನ್ನು, ಭಾರತದಲ್ಲಿ ಸುಮಾರು 12.45 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಅದರ ಜೊತೆಗೆ ಯಾರ್ದ ಉತ್ಪಾದನೆ ಅಂದರೆ ಸಿರಿಧಾನ್ಯಗಳ ಉತ್ಪಾದನೆ 15.53 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೇವೆ ಅಂತಂದರೆ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ವಿಶೇಷ ಏನು ಅಂತಂದರೆ ಇದರಲ್ಲಿ ಸುಧಾರಿತ ತಳಿಗಳನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಮತ್ತು ತಂತ್ರಜ್ಞಾನವನ್ನು ಕೃಷಿ ವಿಶ್ವವಿದ್ಯಾಲಯಗಳಿಂದ ಕಂಡುಹಿಡಿದಿರ್ತಕ್ಕಂಥದ್ದು ಆಗಿದೆ. ಮತ್ತು ಇದು ಸರಾಸರಿ ಉತ್ಪಾದನೆಯನ್ನು ನಾವು ತೆಗೆದುಕೊಳ್ಳೋದಾದರೆ ಅಂದರೆ ಸಿರಿಧಾನ್ಯಗಳ ಉತ್ಪಾದನೆಯನ್ನು ತೆಗೆದುಕೊಳ್ಳೋದಾದರೆ 2.5 ಎಕರೆಗೆ ಸುಮಾರು 1247 ಕೆಜಿಯಷ್ಟು ಆಹಾರದ ಉತ್ಪಾದನೆ ಏನಂದರೆ 1 ಎಕರೆಗೆ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಇದನ್ನು ಎಲ್ಲೆಲ್ಲಿ ಬೆಳೀತಿದ್ದಾರೆ ಅಂತಂದರೆ ನಾವು ವಿಶೇಷವಾಗಿ ನಮ್ಮ ಭಾರತದಲ್ಲಿ ಅಂದರೆ ದೇಶದಲ್ಲಿ ಸುಮಾರು 131 ದೇಶಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಅಂದರೆ ನಾವು ಭಾರತ ಅಷ್ಟೇ ಅಲ್ಲ, ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದು ಭಾರತ ಅಷ್ಟೇ ಅಲ್ಲ, ಸುಮಾರು 131 ದೇಶಗಳಲ್ಲಿ ಇದನ್ನು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುಮಾರು 59 ಕೋಟಿ ಜನರಿಗೆ ಇದು ಆಹಾರವನ್ನು ಒದಗಿಸ್ತಕ್ಕಂಥದ್ದು ಮತ್ತು 138 ಲಾಖ್ ಹೆಕ್ಟರ್ ಪ್ರದೇಶದಲ್ಲಿ ಭಾರತದಲ್ಲಿ ಅಂದರೆ ಭಾರತದಲ್ಲಿ ಒಟ್ಟು ಸಿರಿಧಾನ್ಯಗಳನ್ನು ಸುಮಾರು 138 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದರದ ಒಟ್ಟು ಉತ್ಪಾದನೆಯನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಾದರೆ ಸುಮಾರು 173 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ಸಿರಿಧಾನ್ಯಗಳನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಈ ಸಿರಿಧಾನ್ಯಗಳನ್ನು ಅಥವಾ ವಿಶೇಷವಾಗಿ ನವಣೆಯನ್ನು ಬೆಳೀತಕ್ಕಂಥದ್ದು ನಾವು ಜಿಲ್ಲೆಗಳ ಅಂದರೆ ರಾಜ್ಯಗಳನ್ನು ತೆಗೆದುಕೊಳ್ಳೋದಾದರೆ ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ ಮತ್ತು ಆಂಧ್ರಪ್ರದೇಶ, ತಮಿಳುನಾಡು. ಸೊ ವಿಶೇಷವಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು ಅಂದರೆ ಈ ನವಣೆ ಮತ್ತು ಸಿರಿಧಾನ್ಯಗಳನ್ನು ರಾಜಸ್ಥಾನ, ರಾಜಸ್ಥಾನವನ್ನು ಹೊರತುಪಡಿಸಿದರೆ ಮಹಾರಾಷ್ಟ್ರ, ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಉತ್ತರ ಪ್ರದೇಶ, ಉತ್ತರ ಪ್ರದೇಶದ ನಂತರ ನಮ್ಮ ಕರ್ನಾಟಕದ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು ಮತ್ತು ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್. ರಾಜಸ್ಥಾನದ ಒಟ್ಟು ನಾವು ಎಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದೆ ಅಂತಂದರೆ ಸುಮಾರು 48.64 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ನಾವು ಕರ್ನಾಟಕಕ್ಕೆ, ರಾಜಸ್ಥಾನ ಮತ್ತು ಕರ್ನಾಟಕಕ್ಕೆ ತುಲನಾತ್ಮಕವಾಗಿ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಕರ್ನಾಟಕದಲ್ಲಿ ಸುಮಾರು 50% ಉತ್ಪಾದನೆ ಕಮ್ಮಿ ಇದೆ ಅಂದರೆ ರಾಜಸ್ಥಾನಕ್ಕೆ ಹೋಲಿಸಿ ನೋಡಿದರೆ ಸುಮಾರು 23.99 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ನಾವು ಇಲ್ಲಿ ನವಣೆಯನ್ನು ಬೆಳೀತಾ ಇದ್ದೇವೆ ಅಂದರೆ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೇವೆ. ಇದನ್ನು ಹೊರತುಪಡಿಸಿದರೆ ಉತ್ತರ ಪ್ರದೇಶ ಅಂದರೆ 3ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಉತ್ತರ ಪ್ರದೇಶ, ಸುಮಾರು 22.31 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಸರ್. ಈಗ ಕರ್ನಾಟಕಕ್ಕೆ ಬಂದರೆ ಯಾವ ಜಿಲ್ಲೆಯಲ್ಲಿ ನವಣೆಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ, ಆಮೇಲೆ ನವಣೆ ಬೆಳೆಯ ಹೊಂದಾಣಿಕೆ ಅಂದರೆ ಇದು ಮುಖ್ಯವಾಗಿ ಬರಗಾಲದ ಬೆಳೆ ಅಂತ ಹೇಳ್ತಿರ್ತಾರೆ. ಇದಕ್ಕೇನು ತೇವಾಂಶ ಬಾಳ ಬೇಕಾಗಿಲ್ಲ, ಸ್ವಲ್ಪ ಮಳೆ ಆದ್ರೆ ಸಾಕು, ಭೂಮಿ ಫಲವತ್ತಾಗಿ ಬೇಕಾಗಿಲ್ಲ ಅಂತ ಹೇಳ್ತಿರ್ತಾರೆ. ನಾವು ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದನ್ನ ನವಣೆಯನ್ನ ಬೆಳೀತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನ ಬೆಳೀತಾ ಇದ್ದಾರೆ, ಬಳ್ಳಾರಿನಲ್ಲಿ ಬೆಳೀತಾ ಇದ್ದಾರೆ, ಹಾವೇರಿನಲ್ಲಿ ಬೆಳೀತಾ ಇದ್ದಾರೆ ಮತ್ತು ಬೆಳಗಾವಿನಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲದೇ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ, ಕೊಪ್ಪಳದಲ್ಲಿ ಬೆಳೀತಾ ಇದ್ದಾರೆ, ಅಷ್ಟೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಈ ನವಣೆಯನ್ನ ಬೆಳೀತಕ್ಕಂಥದ್ದು. ಯಾಕೆ ಅಂತಂದ್ರೆ ತಾವು ಕೇಳಿದ ಹಾಗೆ ಇದು ಒಣ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಕೇವಲ 350 ಮಿಲಿಮೀಟರ್ನಷ್ಟು ಮಳೆ ಆದರೂ ಸಾಕು, ಅಂದರೆ 350 ರಿಂದ 750 ಮಿಲಿಮೀಟರ್ನಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಳೆಯ ಪ್ರಮಾಣ. ಆದರೆ ಒಣ ಪ್ರದೇಶದಲ್ಲಿ ಅಂದರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನವಣೆಯನ್ನು ಬೆಳೆಯಬಹುದು. ಅಂದರೆ ಇದಕ್ಕೆ ಡ್ರಾಟ್ ರೆಸಿಸ್ಟೆಂಟ್ ಅಂದರೆ ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಗುಣವನ್ನು ಹೊಂದಿದ್ರಿಂದ ನವಣೆಯನ್ನು ನಾವು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೊಡಬಹುದು. ಆದರೆ ತಾವು ಕೇಳಿದ ಹಾಗೆ ಯಾವ ಥರದ ವಿಧದ ಮಳೆ ಅಂದರೆ ಮಣ್ಣಿನಲ್ಲಿ ಬೆಳೆಯಬಹುದು ಅಂತ ಅನ್ನೋದನ್ನು ಒಂದು ಪ್ರಶ್ನೆ ಕೇಳಿದ್ರಿ ಸರ್. ಇದನ್ನು ಕಪ್ಪು ಮಣ್ಣಿನಲ್ಲಿನೂ ಬೆಳೆಯಬಹುದು ಮತ್ತು ಕೆಂಪು ಮಣ್ಣಿನಲ್ಲಿನೂ ಬೆಳೆಯಬಹುದು. ಆದರೆ ಬರಡು ಭೂಮಿ ಅಂತ ಇರ್ತವೆ ಅಂದರೆ ನಾವು ಈಗ ಕಡಿಮೆ ಫಲವತ್ತಾದ ಭೂಮಿನಲ್ಲಿನೂ ಸಹ ಈ ಸಿರಿಧಾನ್ಯಗಳು ವಿಶೇಷವಾಗಿ ನವಣೆಯನ್ನು ಬೆಳೀತಿರ್ಬೋದು. ತಾವೆಲ್ಲ ನೋಡಿರ್ಬೋದು ನಮ್ಮ ತಾತ ಮುತ್ತಾತನವರು ನಮ್ಮ ಕಡಿಮೆ ಫಲವತ್ತಾದ ಭೂಮಿನಲ್ಲಿ ಯಾವ ಬೆಳೆಯನ್ನು ಬೆಳೀಬೇಕು ಅಂತ ಹೇಳಿದ್ರೆ ಮುಂಗಾರಿ ಸ್ಟಾರ್ಟ್ ಆದಾಗ ಮುಂಗಾರಿ ಪ್ರಾರಂಭ ಆದಾಗ ಬೆಳೆಗಳನ್ನು ವಿಂಗಡಣೆ ಮಾಡ್ತಿದ್ರು. ಫಲವತ್ತಾದ ಭೂಮಿನಲ್ಲಿ ಈಗ ಮೆಕ್ಕೆಜೋಳವನ್ನು ಬೆಳಿಬೇಕು, ಇಲ್ಲ ಜೋಳವನ್ನು ಬೆಳಿಬೇಕು, ತೊಗರಿಯನ್ನು ಬೆಳಿಬೇಕು ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು ಅಂತದನ್ನ ಯೋಚನೆ ಮಾಡ್ತಿದ್ರು. ಆದರೆ ಸ್ವಲ್ಪ ಕನಿಷ್ಠವಾಗಿರ್ತಕ್ಕಂಥದ್ದು ಕಡಿಮೆ ಫಲವತ್ತಾದ ಭೂಮಿ ಇದೆ ಅಂತಂದ್ರೆ ನಾವು ಸಿರಿಧಾನ್ಯಗಳನ್ನು ಅಂದರೆ ಸಜ್ಜೆ ಇರ್ಬೋದು, ನವಣೆ ಇರ್ಬೋದು ಅಥವಾ ಬರಗು ಇರ್ಬೋದು, ಅರ್ಕ ಇರ್ಬೋದು, ಕೊರಲೆ ಇರ್ಬೋದು, ಹಾರ್ಕ ಇರ್ಬೋದು, ಇಂಥವನ್ನ ಕಡಿಮೆ ಫಲವತ್ತಾದ ಭೂಮಿನಲ್ಲಿ ಮತ್ತು ಬರಡು ಭೂಮಿನಲ್ಲಿ ಬೆಳಿಲಿಕ್ಕೆ ನಮ್ಮ ತಾತ ಮುತ್ತಾತನವರು ಮತ್ತು ಹಿರಿಯರೆಲ್ಲ ಇದನ್ನ ವಿಂಗಡಣೆಯನ್ನು ಮಾಡ್ತಿದ್ರು ಸರ್. ಈಗ ನವಣೆಯಲ್ಲಿ ಪ್ರಮುಖವಾಗಿ ಒಂದು ಕಾಳು ಬರುತ್ತೆ, ಮತ್ತೊಂದು ಹುಲ್ಲು ಬರುತ್ತೆ. ಇವುಗಳ ಉಪಯೋಗದ ಬಗ್ಗೆ ಹೇಳ್ತಾರೆ, ಹುಲ್ಲನ್ನ ಹೇಗೆ ಉಪಯೋಗ ಆಗ್ಬೋದು ಹುಲ್ಲು? ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಶ್ನೆ ಸರ್. ಯಾಕೆಂತಂದ್ರೆ ಈಗ ನಮ್ಮ ಅಂದ್ರೆ ದನ ಕರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆರ್ದ ಅಂದ್ರೆ ಮೇವಿನ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರು ವಿಧ ವಿಧವಾಗಿರ್ತಕ್ಕಂಥ ಏನು ಮೇವಿನ ಬೆಳೆಗಳನ್ನ ಹುಡುಕ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸೂಪರ್ ನೇಪಿಯರ್ ಅಂತೇಳಿ ಇತ್ತೀಚೆಗೆ ಬಂದಿದೆ. ಆದ್ರೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು ನಮ್ಮ ಒಣ ಪ್ರದೇಶದಲ್ಲಿ ದನಕರುಗಳಿಗೆ ಅಥವಾ ರಾಸುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಹುಲ್ಲು. ತಾವು ಕೇಳಿದಾಗೆ ನವಣೆಯಲ್ಲಿ ಎರಡು ತರದ್ದು, ಒಂದು ಕಾಳು ಬರುತ್ತೆ, ಒಂದು ಹುಲ್ಲು ಬರುತ್ತೆ. ಒಂದು ಕಾಳಿನಿಂದ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಣನೆಗೆ ತೆಗೆದುಕೊಳ್ಳೋದಂದ್ರೆ ಒಂದೇ ಒಂದು ಕಾಳು ನವಣೆಯಿಂದ ಸುಮಾರು 1,000 ಕಾಳುಗಳನ್ನು ನಾವು ಪಡ್ಕೊಳ್ಬಹುದು. ಅಂದ್ರೆ ಒಂದು ಪ್ರಮಾಣದಲ್ಲಿ ಕಾಳಿನ ಉತ್ಪಾದನೆ ಆದರೆ 3.5 ಅಥವಾ 4 ಪಟ್ಟರಷ್ಟು ನಾವು ಏನು ಮೇವಿನ ಉತ್ಪಾದನೆಯನ್ನು ಕೈಕೊಳ್ಬಹುದು. ಸೊ ಅಂತ ಸಂದರ್ಭದಲ್ಲಿ ಒಣ ಬೇಸಾಯದಲ್ಲಿ ಮಳೆ ಕಡಿಮೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಮೇವಿನ ಕೊರತೆ ಇದ್ದಾಗ ದನಕರಗಳನ್ನ ಮಾರ್ತಕ್ಕಂಥದ್ದನ್ನು ನಾವು ರೈತರಲ್ಲಿ ಕಂಡು ಬರ್ತಾ ಇದೆ. ಸೊ ಅದನ್ನ ಹೋಗಲಾಡಿಸಲಿಕ್ಕೆ ಇಂತಹ ಸಿರಿಧಾನ್ಯಗಳು ಅಥವಾ ವಿಶೇಷವಾಗಿ ನವಣೆಯನ್ನ ಬೆಳೆದಾಗ ಮಾತ್ರ ಮೇವಿನ ಕೊರತೆಯನ್ನು ಕೂಡ ಹೋಗಲಾಡಿಸಬಹುದು ಸರ್. ಅಂದ್ರೆ ಹುಲ್ಲನ್ನ ಉತ್ತಮ ಮೇವು ಅಂತ ಹೇಳಿದ್ರೆ ಹುಲ್ಲು ಇದು ರಾಸುಗಳಿಗೆ? ಎಸ್ ಸರ್, ಎಸ್ ಸರ್, ಎಸ್. ಅಂದ್ರೆ ದನಕರಗಳಿಗೆ ಅಥವಾ ರಾಸುಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ಬೋದು. ಹಳ್ಳಿಗಳಲ್ಲಿ ಬಹಳಷ್ಟು ನಮ್ಮ ತಾತ ಮುತ್ತಾತನವರು ಭತ್ತದ ಹುಲ್ಲನ್ನ ಜಾಸ್ತಿ ಅಂದ್ರೆ ಬೆಳೆದಾಗ ಭತ್ತದ ಹುಲ್ಲನ್ನ ಬಳಸ್ತಾ ಇದ್ರು. ಭತ್ತದ ಹುಲ್ಲು ಇಲ್ಲದಾಗ ಒಣ ಪ್ರದೇಶದಲ್ಲಿ ನವಣೆ ಹುಲ್ಲನ್ನ ಜಾಸ್ತಿ ಬಳಸ್ತಾ ಇದ್ರು. ಈಗಿನೂ ಕೂಡ ಯಾರ್ಯಾರು ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ ಒಣ ಪ್ರದೇಶದಲ್ಲಿ, ಅಂತವರು ನವಣೆ ಹುಲ್ಲನ್ನ ಜಾಸ್ತಿ ಬಳಸ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಸರ್. ಈಗ ನವಣೆಯನ್ನ ಲಾಭದಾಯಕವಾಗಿ ಬೆಳಿಬೇಕಾದ್ರೆ ಹೇಗೆ ಇದನ್ನ ಏಕ ಬೆಳೆಯಾಗಿ ಬೆಳೆಯುವುದು ಒಳ್ಳೇದಂತೀರ, ಅಥವಾ ಇದನ್ನ ಮಿಶ್ರ ಬೆಳೆಯಾಗಿ ಬೆಳೆಯುವುದು ಒಳ್ಳೇದಂತೀರ, ಹೇಗೆ ನಮ್ಮ ಸಾಂಪ್ರದಾಯಿಕ ನಮ್ಮ ಹಿರಿಯರು ಹೇಗೆ ಬೆಳೀತಾ ಇದ್ರೆ ಇದನ್ನ? ಸರ್, ಇದು ವಿಶೇಷವಾಗಿ ನಾನು ಹೇಳಿದಾಗೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನಾವು ಏಕ ಬೆಳೆಯನ್ನಾಗೂ ಬೆಳಿಬಹುದು ಅಥವಾ ಅಂದ್ರೆ ಅಂತರ್ ಬೆಳೆಯನ್ನಾಗಿ ಬೆಳಿಬಹುದು ಅಥವಾ ಬಹು ಬೆಳೆಯನ್ನಾಗಿ ಕೂಡ ಬೆಳಿಬಹುದು. ಅಂದ್ರೆ ನವಣೆಯ ಜೊತೆಗೆ ತೊಗರಿಯನ್ನ ಬೆಳೀತಕ್ಕಂಥದ್ದು ಅಂತರ್ ಬೆಳೆಯಾಗಿ, ಅಂದ್ರೆ 4 ನವಣೆ, 2 ತೊಗರಿಯನ್ನ, ಮತ್ತು 4 ನವಣೆ ಮತ್ತು 2 ಹೆಸರನ್ನ ಬೆಳೀತಕ್ಕಂಥದ್ದು, ಮತ್ತು 4 ನವಣೆ ಮತ್ತು 2 ಮಡಿಕೆಯನ್ನ ಬೆಳೀತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರ ಜೊತೆಗೆ ನಾವು ಏನು ದ್ವಿದಳ ಧಾನ್ಯಗಳನ್ನು ಇದ್ದೇವೆ, ಹೆಸರು, ಉದ್ದು, ಅಲಸಂದಿ, ಇಂಥದ್ರಲ್ಲೂ ಕೂಡ ನಾವು ಅಂತರ ಬೆಳೆಯಾಗಿಯನ್ನು ಕೂಡ ನಾವು ಬೆಳ್ಕೊಳ್ಬಹುದು ಸರ್. ಹಿಂದಕ್ಕೆಲ್ಲ ಇದು ನವಣೆಯನ್ನ ಬಡವನ ಆಹಾರ ಅಂತಿದ್ರು, ಯಾಕೆ ಇದಕ್ಕೆ ಬಡವರ ಆಹಾರ ಅಂತಿದ್ರು ಹಿಂದಕ್ಕೆಲ್ಲ? ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸಿರಿಧಾನ್ಯಗಳು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಹೆಸರು ಬಂದಿದೆ. ಯಾಕೆ ಸಿರಿಧಾನ್ಯಗಳಂತ ಹೆಸರು ಬಂದಿದೆ ಅಂತ ನಾನು ಹೇಳ್ತೀನಿ. ಇದು ಬಡವರ ಆಹಾರ ಅಂತ ಯಾಕೆ ಕರಿತಿದ್ವಿ ಅಂತಂದ್ರೆ, ಮೊದಲನೇದಾಗಿ ಹಸಿರು ಕ್ರಾಂತಿ ಆಗೋದಕ್ಕಿಂತ ಮೊದಲು ನಾವು ಬೇರೆ ದೇಶದಿಂದ ಈಗ ಭತ್ತ ಅಥವಾ ಗೋಧಿಯನ್ನ ನಾವು ತರಿಸ್ತಾ ಇದ್ವಿ. ಆದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಹಸಿರು ಕ್ರಾಂತಿಕ್ಕಿಂತ ಮೊದಲು ಸಿಗ್ತಕ್ಕಂಥದ್ದು ಜೋಳ, ನವಣೆ ಮತ್ತು ಬರಗು, ಅರ್ಕ ಮತ್ತು ಸಾಮೆ, ಇಂತಹ ಬೆಳೆಗಳನ್ನ ಮಾತ್ರ ಬೆಳೆದು ನಮ್ಮ ಆಹಾರದ ಉತ್ಪಾದನೆ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಪಡೆದುಕೊಳ್ತಿದ್ವಿ. ಇದನ್ನ ಬಡವರ ಆಹಾರ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವರ ಒಂದು ಕೊಳ್ಳುವ ಶಕ್ತಿ ಅವಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣೆಯಾಗಿದೆ. ಸೊ ಅದರ ಜೊತೆಗೆ ಈಗೇನು ವ್ಯವಸಾಯದಲ್ಲಿ ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ ಅಂತವರು ಅಂದ್ರೆ ಇದನ್ನು ಒಂದು ಸರಿ ಊಟ ಮಾಡಿದ್ರೆ ಸುಮಾರು 6-8 ಕರಗ್ತಿರಲಿಲ್ಲ. ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರುತ್ತೆ, ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಜಿಂಕಿನ ಅಂಶ ಜಾಸ್ತಿ ಇರುತ್ತೆ, ಫೈಬರ್ ಅಂದ್ರೆ ನಾರಿನ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ಸರಿ ಊಟ ಮಾಡಿದ್ರೆ ಸುಮಾರು 6-8 ತರ್ಕೊಳ್ಳೋ ಶಕ್ತಿ ಇರುತ್ತೆ. ಮತ್ತು ಕೊಂಡುಕೊಳ್ಳುವ ಅಂದ್ರೆ ಇದರ ಬೆಲೆ ಭತ್ತಕ್ಕೆ ಹೋಲಿಸಿ ನೋಡಿದ್ರೆ, ಅಕ್ಕಿಯ ರೇಟಿಗೂ ಮತ್ತು ನವಣಕ್ಕಿಯ ರೇಟಿಗೆ ನಾವು ಹೋಲಿಸಿ ನೋಡಿದರೆ ಸೊ ಇದರ ರೇಟು ಆವಾಗ ಕಡಿಮೆ ಇರ್ತಿತ್ತು. ಹಾಗಾಗಿ ಇದನ್ನ ಬಡವರೇ ಜಾಸ್ತಿ ಇದನ್ನು ಊಟ ಮಾಡ್ತಾ ಇದ್ರು, ಅದಕ್ಕೆ ಇದರ ಬಡವರ ಆಹಾರ ಅಂತ ಕರಿತಿದ್ರು. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಿರಿಧಾನ್ಯಗಳು ಅಂತ ಬರ್ತಿದ್ರೆ ಶ್ರೀಮಂತರ ಆಹಾರ ಅಂತ. ಇವಾಗ ಶ್ರೀಮಂತರ ಆಹಾರ ಆಗಿಬಿಟ್ಟಿದೆ. ನವಣೆ ಮತ್ತು ಸಿರಿಧಾನ್ಯಗಳು ಶ್ರೀಮಂತರ ಆಹಾರ ಅಂತ ಯಾಕೆ ಆಗ್ತಾ ಇದೆ ಅಂದ್ರೆ, ತಮಗೆಲ್ಲ ಗೊತ್ತಿದೆ, ಇವಾಗ ಕಚೇರಿನಲ್ಲಿ ಕೂರ್ತಕ್ಕಂಥವ್ರು ಅಥವಾ ವ್ಯವಹಾರ ಮಾಡ್ತಕ್ಕಂಥವ್ರು ಕೇವಲ ಕಚೇರಿನಲ್ಲಿ ಕೂತ್ಕೊಂಡು ಹೊರಗಡೆ ಹೋಗ್ತಿರೋದಿಲ್ಲ. ಅಂಥವರಿಗೆ ಹೊಟ್ಟೆ ಬಜ್ಜು ಬರ್ತಕ್ಕಂಥದ್ದು, ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ದು, ಬಿ ಪಿ ಬರ್ತಕ್ಕಂಥದ್ದು, ಚರ್ಮ ಕಾಯಿಲೆ ಬರ್ತಕ್ಕಂಥದ್ದು, ಮತ್ತು ನಾನಾ ತರದ ರೋಗಗಳು ಬರ್ತಾ ಇದೆ. ಈ ರೋಗಗಳನ್ನ ಹೋಗಲಾಡಿಸ್ಲಿಕ್ಕೆ ಶ್ರೀಮಂತರು ಇದರನ್ನ ಆಹಾರವನ್ನ ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬಳಸ್ಕೊಳ್ತಿರೋದ್ರಿಂದ ಇದನ್ನ ಶ್ರೀಮಂತರ ಆಹಾರ ಅಂತ ಕರಿತಿದ್ದೇವೆ. ಯಾಕೆ ಅಂತಂದ್ರೆ ಇಲ್ಲಿ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತೇಳಿ ನಾವು ಕರಿತೀವಿ, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದರಿಂದ, ಮತ್ತು ಸಕ್ಕರೆ ಕಾಯಿಲೆಗೆ ಬಿ ಪಿ ಇರ್ತಕ್ಕಂಥವ್ರು ಇದನ್ನು ಊಟ ಮಾಡೋದ್ರಿಂದ ಸೊ ಅದನ್ನು ಕುಗ್ಗಿಸುವಂತ ಇದರಲ್ಲಿ ಶಕ್ತಿ ಇರುತ್ತೆ, ಅಮಿನೋ ಆಸಿಡ್ಸ್ ಅಂತ ಇರ್ತವೆ, ಮತ್ತು ಮಿನರಲ್ಸ್ ಇರ್ತವೆ, ನ್ಯೂಟ್ರಿಯೆಂಟ್ಸ್ ಇರ್ತವೆ, ಲವಣಾಂಶಗಳು ಇರ್ತವೆ, ಮತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನ ಶ್ರೀಮಂತರ ಆಹಾರ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಬಡವರು ಜಾಸ್ತಿ ಊಟ ಮಾಡ್ತಿದ್ರಿಂದ ಇದು ಬಡವರ ಆಹಾರ ಅಂತ ನಾವು ಕರಿತೀವಿ. ಹೇಗೆ ಇತ್ತೀಚೆಗೆ ಇದರ ಉತ್ಪಾದನೆ ಜಾಸ್ತಿ ಆಗ್ತದೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಬೆಳೀತಕ್ಕಂತ ಕ್ಷೇತ್ರ? ಸೊ ನಾವು ಇತ್ತೀಚಿನ ಸುಮಾರು 1960s ಹೋಲಿಸಿ ನೋಡಿದ್ರೆ ಇದರ ಏರಿಯಾ ಬಹಳ ಕಡಿಮೆ ಆಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 5-6 ನಾವು ನೋಡಿದಾಗ, ಈಗಾಗಲೇ ನಾನು ಹೇಳ್ದಂಗೆ ಸುಮಾರು ಭಾರತದಲ್ಲಿ ಈಗಾಗಲೇ 12.45 million ಹೆಕ್ಟರ್ ಪ್ರದೇಶದಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಅಂದ್ರೆ ನಾವು ಮೊದಲಿಗೆ ಹೋಲಿಸಿ ನೋಡಿದಾಗ ಸುಮಾರು 10 ಹಿಂದೆ ಇದರ ಸುಮಾರು 50% ಅಷ್ಟು ಕ್ಷೇತ್ರ ಕಮ್ಮಿ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಇದಕ್ಕೆ ಆದ್ಯತೆ ನೀಡಿದ್ರಿಂದ ಮತ್ತು ಪ್ರಾಮುಖ್ಯತೆ ಬಂದದ್ರಿಂದ ಇದರದ ಕ್ಷೇತ್ರ ಜಾಸ್ತಿ ಆಗ್ತದೆ ಸರ್. ಹೇಗಿದೆ ಮುಂದಿನ ದಿನಗಳಲ್ಲಿ ನವಣೆ ಬೆಳೆಗೆ ಭವಿಷ್ಯ ಹೇಗಿದೆ ಅಂತೀರಿ? ನವಣೆಯನ್ನು ಬೆಳೆಯುವಂತಹ ರೈತರು ಮತ್ತು ನವಣೆ ಬೆಳೆಗೆ ಭವಿಷ್ಯ ಹೇಗಿದೆ? ಇದು ಒಂದು ತರ ಏನು ಅಂತಂದ್ರೆ ಪೌಷ್ಟಿಕ ಯುಕ್ತವಾಗಿರ್ತಕ್ಕಂಥದ್ದು ಮತ್ತು ಪೋಷಕಾಂಶಗಳ ಯುಕ್ತವಾಗಿರ್ತಕ್ಕಂಥದ್ದು ಮತ್ತು ಬಡವರಿಗೆ ಒಂದು ಜೀವನವನ್ನು ನಡೆಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳೆಯಾಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ನವಣೆಗೆ ಮತ್ತು ಸಾಮೆಗೆ ಬರುಗ ಮತ್ತು ಆರ್ಕ ಈಗೆಲ್ಲ ಮಾರುಕಟ್ಟೆಯಲ್ಲಿ ತಾವೆಲ್ಲ ನೋಡಿರ್ಬೋದು. ಈಗ ಒಂದು ಕೆ ಜಿ ಅಕ್ಕಿಗೆ ನವಣೆಗೆ 60 ರೂಪಾಯಿ ಕೆ ಜಿ ಇದೆ. ಅದೇ ಇವಾಗ ಸಿರಿಧಾನ್ಯಗಳು, ಬೇರೆ ಸಿರಿಧಾನ್ಯಗಳಾದರೆ ಹಾರ್ಕ ಆದರೆ 130 ರೂಪಾಯಿ ಇದೆ, ಬರುಗು ಆದರೆ 120 ರೂಪಾಯಿ ಇದೆ ಮತ್ತು ಕೊರಲೆ ಆದರೆ 150 ರೂಪಾಯಿ ಕೆ ಜಿ ಅಕ್ಕಿ ಇದೆ. ಸೊ ರೈತರು ಬರೀ ಕೇವಲ ನವಣೆ ಅಥವಾ ಸಿರಿಧಾನ್ಯಗಳನ್ನು ಬೆಳೆದು ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡುವುದರ ಬದಲು ಅದನ್ನ ಪ್ರೊಸೆಸ್ ಮಾಡಿ ಅಂದ್ರೆ ಮೌಲ್ಯವರ್ಧಿತ ಅಕ್ಕಿಯನ್ನ ಮಾಡಿ ನಾವು ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಪಾಕೆಟ್ ನಲ್ಲಿ ಹಾಕಿ, ಯಾಕಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಮ್ದೇ ಆಗಿರ್ತಕ್ಕಂಥದ್ದು ಒಂದು ಈಗ ಆಹಾರ ಸಂಸ್ಕರಣೆಯ ಘಟಕವನ್ನು ಕೂಡ ನಾವು ಮಾಡಿದೀವಿ. ಅಲ್ಲಿ ತಾವೆಲ್ಲ ತಂದು ಅದನ್ನ ಅಕ್ಕಿಯನ್ನ ಮಾಡಿಸಿ ಅದನ್ನ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಬ್ರ್ಯಾಂಡ್ ನಲ್ಲಿ ಅಕ್ಕಿ ಹಾಕಿ ಮಾರಾಟ ಮಾಡಿದ್ರೆ ನಿಮಗೆ ಒಂದು ಉತ್ತಮವಾದ ಬೆಲೆನೂ ಕೂಡ ಸಿಗುತ್ತೆ. ಮತ್ತು ಇದರಲ್ಲಿ ತಾವು ಕೇಳಿದ ಹಾಗೆ ಖರ್ಚು ಕೂಡ ಕಮ್ಮಿ. ಬೇರೆ ಬೆಳೆಗಳಿಗೆ ನಾವು ಹೋಲಿಸಿದ್ರೆ 1 ಎಕರೆ ಹತ್ತಿಯನ್ನು ಬೆಳಿಬೇಕಂದ್ರೆ ಸುಮಾರು 35,000-40,000 ರೂಪಾಯಿ ಎಕರೆಗೆ ಖರ್ಚಾಗುತ್ತೆ. 1 ಎಕರೆ ಭತ್ತವನ್ನು ಬೆಳಿಬೇಕಂದ್ರೆ ಸುಮಾರು 38,000-42,000 ರೂಪಾಯಿ ಎಕರೆಗೆ ಖರ್ಚಾಗುತ್ತೆ. ಆದರೆ ನವಣೆಯನ್ನ 1 ಎಕರೆಗೆ ನಾವು ಖರ್ಚನ್ನ ಭೂಮಿಯ ತಯಾರಿಕೆಯಿಂದ ಹಿಡ್ಕೊಂಡು ಕೊನೆಯವರೆಗೂ ನಾವು ಕೊಯ್ಲೆವರೆಗೂ ನಾವು ವಿಶ್ಲೇಷಣೆ ಮಾಡಿದಾಗ ಕೇವಲ ಎಕರೆಗೆ 8,000-10,000 ರೂಪಾಯಿ 1 ಎಕರೆಗೆ ಖರ್ಚಾಗುತ್ತೆ. ಸುಮಾರು 3 ಪಟ್ಟು ಖರ್ಚು ಇದರಲ್ಲಿ ಉಳಿತಾಯ ಆಗುತ್ತೆ. ಹಾಗಾಗಿ ಇದರದ ಮುಂಬರುವ ದಿನಗಳಲ್ಲಿ ಕೂಡ ಸಿರಿಧಾನ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇರೋದ್ರಿಂದ, ಯಾಕಂದ್ರೆ ನಾವು ಜನವರಿ 2023 ಬೆಂಗಳೂರಿನಲ್ಲಿ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷವನ್ನು ನಾವು ಆಚರಣೆ ಮಾಡಿದ್ರಿಂದ ಬೇರೆ ಬೇರೆ ದೇಶದವರು ಸಿರಿಧಾನ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುವುದರಿಂದ ಮತ್ತು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆಹಾರದ ಒಂದು ಪ್ರಾಮುಖ್ಯತೆ ಗೊತ್ತಿರೋದ್ರಿಂದ ಸಿರಿಧಾನ್ಯಗಳಿಗೆ ಹೆಚ್ಚು ಆದ್ಯತೆ ಬರುವ ಸಾಧ್ಯತೆ ಇರೋದ್ರಿಂದ ಇದರ ಕ್ಷೇತ್ರ ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ರೈತರಿಗೆ ಆರ್ಥಿಕ ಮಟ್ಟದಲ್ಲಿಯೂ ಕೂಡ ಸುಧಾರಣೆ ಆಗುತ್ತೆ ಸರ್. ಒಳ್ಳೆಯದು ಡಾಕ್ಟರ್ ಬಸವಣ್ಣಪ್ಪ ಅವರು, ಇದುವರೆಗೆ ನವಣೆ ಬೆಳೆಯ ಒಂದು ಉತ್ಪಾದನೆ ಉತ್ಪಾದಕತೆ ಮತ್ತು ನವಣೆ ಬೆಳೆಯ ಮಹತ್ವ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು, ನವಣೆ ಬೆಳೆಗೆ ಮುಂದಿನ ದಿನಗಳಲ್ಲಿ ಹೇಗೆ ಆದ್ಯತೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಇದುವರೆಗೆ ಒಂದು ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ ರೈತರೊಂದಿಗೆ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದ. ಒಂದೇ ನಿಮಿಷ. ಇದುವರೆಗೆ ನವಣೆ ಬೆಳೆಯ ಹೊಂದಾಣಿಕೆ ಹಾಗೂ ಬೇಸಾಯ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ಭಾರತೀಯ ಸಿರಿಧಾನ್ಯ ಸಂಸ್ಥೆಯಿಂದ ಜೋಳದ ತಳಿಗಳ ಅಭಿವೃದ್ಧಿ ಕುರಿತು ಭಾರತೀಯ ಸಿರಿಧಾನ್ಯ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಆಮಸಿದ್ಧ ಬೇಳುಂಡಿ ಅವರಿಂದ ಮಾಹಿತಿಯನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಆಮಸಿದ್ಧ ಬೆಳ್ಳುಂಡಗಿ, ಅನುವಂಶಿಕತೆ ಮತ್ತು ತಳಿ ಅಭಿವೃದ್ಧಿ ವಿಭಾಗ, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತಿನ ಈ ಸಂದರ್ಶನದಲ್ಲಿ ನಾನು ಸಿರಿಧಾನ್ಯಗಳ ಸಂಶೋಧನಾ ಚಟುವಟಿಕೆಗಳು ಮತ್ತು ಬಿಡುಗಡೆಗೊಂಡ ಹೊಸ ತಾಂತ್ರಿಕತೆಗಳ ಬಗ್ಗೆ ನಿಮಗೆಲ್ಲರಿಗೂ ಸಂಕ್ಷಿಪ್ತವಾಗಿ ತಿಳಿಸಲು ಬಯಸುತ್ತೇನೆ. ನಮ್ಮ ಸಂಸ್ಥೆಯು 1986 ಜೋಳದ ಬೆಳೆ ಮೇಲೆ ಸಂಶೋಧನೆ ನಡೆಸುತ್ತಾ ಇದೆ. 2014 ಜೋಳದ ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಮೇಲೆ ಸಂಶೋಧನಾ ಚಟುವಟಿಕೆಗಳು ಶುರು ಮಾಡಿಕೊಂಡಿದೆ. ನಾವು ಜೋಳ, ಸಜ್ಜೆ, ರಾಗಿ, ನವಣೆ, ಸಾಮೆ, ಹರಕ, ಊದಲು, ಕೊರ್ರಲೆ ಮತ್ತು ಬರಗು ಬೆಳೆಗಳ ಮೇಲೆ ಸಂಶೋಧನೆಯನ್ನು ಮಾಡುತ್ತಾ ಇದ್ದೇವೆ. ಮೊದಲನೆಯದಾಗಿ ಜೋಳದ ಬೆಳೆ, ಇದನ್ನು ಆಂಗ್ಲ ಭಾಷೆಯಲ್ಲಿ ಸೋರ್ಗಮ್ ಅಥವಾ ಜವಾರ್ ಎಂದು ಕರೆಯಲ್ಪಡುತ್ತದೆ. ಜೋಳವನ್ನು ನಾಲ್ಕು ತರಹದ ಬೆಳೆಯಾಗಿ ವಿಂಗಡಿಸಲಾಗಿದೆ. ಈ ವಿಂಗಡಣೆಯು ಅದರ ಮೂಲ ಉಪಯೋಗದ ಮೇಲೆ ಆಧಾರಿತವಾಗಿದೆ. ಮುಂಗಾರಿನ ಜೋಳ, ಈ ಜೋಳವನ್ನು ಖರೀಫ್ ಸೋರ್ಗಮ್ ಎಂದು ಕರೆಯುತ್ತೇವೆ. ಮುಂಗಾರಿನ ಜೋಳವನ್ನು ಮಳೆಗಾಲದಲ್ಲಿ ಬೆಳೆಯಲಾಗುತ್ತದೆ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡಬಹುದು. ಈ ತರಹದ ಜೋಳದಲ್ಲಿ ನಮ್ಮ ಸಂಸ್ಥೆಯು ಬೇರೆ ಬೇರೆ ವಿಷಯದ ಮೇಲೆ ಸಂಶೋಧನೆಯನ್ನು ಮಾಡುತ್ತಿದೆ. ಅವುಗಳೆಂದರೆ ಹೆಚ್ಚು ಇಳುವರಿ ಕೊಡುವ ವೆರೈಟಿ ಅಥವಾ ಹೈಬ್ರಿಡ್ ತಳಿಗಳ ಅಭಿವೃದ್ಧಿಪಡಿಸುವುದು, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೊಂದಿಕೊಂಡು ಎರಡೂ ಕಾಲದಲ್ಲಿ ಉತ್ತಮ ಬೆಳೆ ಕೊಡುವಂತಹ ತಳಿಗಳ ಅಭಿವೃದ್ಧಿ ಮಾಡುವುದು, ಸುಳಿಕೊರಕ ಮತ್ತು ಕಾಂಡಕೊರಕ ಹುಳಗಳಿಗೆ ನಿರೋಧಕ ತೋರಿಸುವ ತಳಿಗಳ ಅಭಿವೃದ್ಧಿ ಮತ್ತು ಹೆಚ್ಚು ಉಪಯುಕ್ತವಾಗಬಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಕೀಟಗಳನ್ನು ನಿಯಂತ್ರಿಸಬಲ್ಲ ಕೀಟನಾಶಕಗಳ ಆವಿಷ್ಕಾರಗೊಳಿಸುವುದು, ಅದೇ ರೀತಿಯಾಗಿ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಒಂದು ಹೆಕ್ಟರ್ ಪ್ರದೇಶದಲ್ಲಿ ಹೆಚ್ಚು ಜೋಳದ ಗಿಡಗಳನ್ನು ಬಿತ್ತನೆ ಮಾಡಿ ಅಂದರೆ 9-10 kg ಒಂದು ಹೆಕ್ಟರ್ ಏರಿಯಾದಲ್ಲಿ ಬಿತ್ತನೆ ಮಾಡುವುದು, ಅದರ ಇಳುವರಿ ಪ್ರಮಾಣವನ್ನು ಹೆಚ್ಚಿಸುವುದು. ಇದನ್ನು ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಎಂದು ಕರೆಯುತ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಸಂಕೀರ್ಣ ತಳಿಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರುವ ತಳಿಗಳ ಅಭಿವೃದ್ಧಿ, ಹೆಚ್ಚು ಇಳುವರಿ ಜೊತೆಗೆ ಒಣ ಕಣಿಕೆ ಅಥವಾ ಒಣ ಮೇವನ್ನು ಕೊಡುವ ತಳಿಗಳ ಅಭಿವೃದ್ಧಿಯನ್ನು ಕೂಡ ಮಾಡಲಾಗುತ್ತಿದೆ. ಕೆಂಪು ಜೋಳ, ಹಳದಿ ಜೋಳ, ಕಪ್ಪು ಜೋಳ, ಹೀಗೆ ಬೇರೆ ಬೇರೆ ಬಣ್ಣದ ಕಾಳುಗಳಿರುವ ಜೋಳಗಳನ್ನು ಗುರುತಿಸಿ ಅವುಗಳಲ್ಲಿರುವ ವಿಶೇಷವಾದ ಪೋಷಕಾಂಶಗಳ ಮಹತ್ವದ ಬಗ್ಗೆಯೂ ಕೂಡ ಸಂಶೋಧನೆ ಕಾರ್ಯಗಳು ನಡೀತಾ ಇದ್ದಾವೆ. ಮುಂಗಾರಿನ ಜೋಳದ ಕಾಳುಗಳನ್ನು ಹೆಚ್ಚಾಗಿ ಸ್ಟಾರ್ಚ್ ಇಂಡಸ್ಟ್ರಿ, ಕೋಳಿ ಫಾರ್ಮ್ಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಮುಂಗಾರಿನ ಜೋಳದಲ್ಲಿ ನಮ್ಮ ಸಂಸ್ಥೆಯು ಬಿಡುಗಡೆ ಮಾಡಿದಂತಹ ತಳಿಗಳ ಮಾಹಿತಿ, ಈ ತರಹದ ಜೋಳದಲ್ಲಿ ಸರಿಸುಮಾರು 20-25 ವೆರೈಟೀಸ್ಗಳು ಮತ್ತು ಹೈಬ್ರಿಡ್ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅವುಗಳಲ್ಲಿ ಇತ್ತೀಚೆಗೆ ಬಹಳ ಬೇಡಿಕೆಯಲ್ಲಿರುವ ತಳಿಗಳೆಂದರೆ CSH 14, CSH 16, CSH 23, CSH 25, CSH 27, CSH 30, ಇವುಗಳು ಹೈಬ್ರಿಡ್ ತಳಿಗಳಾಗಿವೆ. CSV 15, CSV 17, CSV 20, CSV 23, CSV 27, ಇವುಗಳು ವೆರೈಟಿ ತಳಿಗಳಾಗಿವೆ. ಇದರಲ್ಲಿ ಹೈಬ್ರಿಡ್ಗಳನ್ನು ತೆಗೆದುಕೊಂಡರೆ ಅವುಗಳ ಇಳುವರಿ ಪ್ರಮಾಣ 38 ಕ್ವಿಂಟಲ್ಸ್ನಿಂದ 44 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಇರುತ್ತದೆ. ಅದರ ಜೊತೆಗೆ 88 ಕ್ವಿಂಟಲ್ಸ್ನಿಂದ 140 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಒಣ ಮೇವನ್ನು ಕೊಡುತ್ತವೆ. ವೆರೈಟಿಗಳನ್ನು ತೆಗೆದುಕೊಂಡರೆ ಅವುಗಳ ಇಳುವರಿ ಪ್ರಮಾಣ 25 ಕ್ವಿಂಟಲ್ನಿಂದ 36 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ದೊರೆಯುತ್ತದೆ. ಇದರ ಜೊತೆಗೆ 121 ಕ್ವಿಂಟಲ್ಸ್ನಿಂದ 190 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ನಿಮಗೆ ಒಣ ಕಣಿಕೆಯೂ ಕೂಡ ದೊರೆಯುತ್ತದೆ. ಇನ್ನು ಮುಂದೆ ಹಿಂಗಾರಿನ ಜೋಳದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂಗಾರಿನ ಜೋಳವನ್ನು ರಬಿ ಸೋರ್ಗಮ್ ಎಂದು ಕರೆಯಲಾಗುತ್ತದೆ. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಯಾಗಿದೆ. ಈ ತರಹದ ಜೋಳವನ್ನು ನಾವು ಚಳಿಗಾಲದಲ್ಲಿ ಬೆಳೆಯುತ್ತೇವೆ. ಇದನ್ನು ನಾವು ಸೆಪ್ಟೆಂಬರ್ ಕೊನೆಯ ವಾರ ಅಥವಾ October 2 ಒಳಗಾಗಿ ಬಿತ್ತನೆ ಮಾಡಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತದೆ. ಹಿಂಗಾರಿನ ಜೋಳದಲ್ಲಿ ನಮ್ಮ ಸಂಸ್ಥೆಯು ಬೇರೆ ಬೇರೆ ವಿಷಯದಲ್ಲಿ ಸಂಶೋಧನೆ ನಡೆಸುತ್ತಿದೆ. ಅವುಗಳೆಂದರೆ ಮಾಲ್ದಂಡಿ ತಳಿಯನ್ನು ಹೆಚ್ಚಿನ ಇಳುವರಿಗಾಗಿ ಅಭಿವೃದ್ಧಿಪಡಿಸುವುದು, ಮಾಲ್ದಂಡಿ ತಳಿಯಲ್ಲಿ ವಿವಿಧತೆಯನ್ನು ಹೆಚ್ಚಿಸುವುದು, ಸಂಕೀರ್ಣ ತಳಿಗಳನ್ನು ಅಭಿವೃದ್ಧಿಪಡಿಸಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಸಂಕೀರ್ಣ ತಳಿಗಳನ್ನು ಬೆಳೆಯಲು ಪ್ರೋತ್ಸಾಹಿಸುವುದು, ಕಡಿಮೆ ನೀರಾವರಿ ಸೌಕರ್ಯದಲ್ಲಿ ಹೆಚ್ಚು ಇಳುವರಿ ಕೊಡುವ ತಳಿಗಳನ್ನು ಅಭಿವೃದ್ಧಿಪಡಿಸುವುದು, ಸುಳಿಕೊರಕ ಮತ್ತು ಮಿಡ್ಜ್ ಕೀಡೆಗಳಿಗೆ ಪರಿಣಾಮಕಾರಿ ಕೀಟನಾಶಕಗಳ ಆವಿಷ್ಕರಣೆ ಮಾಡುವುದು, ಹಿಂಗಾರಿನ ಜೋಳದಿಂದ ಬರುವ ಒಣ ಕಣಿಕೆ ಅಥವಾ ಒಣ ಮೇವು ಬೇಸಿಗೆ ಕಾಲದಲ್ಲಿ ಬಹಳ ಬೇಡಿಕೆ ಇದೆ. ಅದಕ್ಕಾಗಿ ಹೆಚ್ಚು ಒಣ ಕಣಿಕೆಯನ್ನು ಕೊಡುವ ತಳಿಗಳ ಅಭಿವೃದ್ಧಿಯಲ್ಲಿ ಕೂಡ ನಮ್ಮ ಸಂಸ್ಥೆ ಸಾಧನೆಯನ್ನು ಕಂಡಿದೆ. ಹಿಂಗಾರಿನ ಜೋಳವನ್ನು ಹೆಚ್ಚಾಗಿ ರೊಟ್ಟಿ ಮಾಡಿ ತಿನ್ನಲಿಕ್ಕೆ ಉಪಯೋಗಿಸಲಾಗುತ್ತಿದೆ. ಅದೇ ತರಹ ಎಳ್ಳು ಮಾಡಲು, ಚಕ್ಕಲಿ ಮಾಡಲು, ಕಿಚಡಿ, ಉಪ್ಪಿಟ್ಟು, ರವಾ ಮಾಡಲಿಕ್ಕೆ ಸೂಕ್ತವಾದ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಹಿಂಗಾರಿನ ಜೋಳದಲ್ಲಿ ಭಾರತೀಯ ಸಿರಿಧಾನ್ಯ ಸಂಸ್ಥೆಯಿಂದ ಬಿಡುಗಡೆಗೊಂಡಂತಹ ತಾಂತ್ರಿಕತೆಗಳೆಂದರೆ CSV 22R, CSV 26R, CSV 29R, ಇವುಗಳು ವೆರೈಟೀಸ್ಗಳಾಗಿವೆ. CSH 15R, CSH 19R, ಇವೆರಡು ಹೈಬ್ರಿಡ್ಗಳಾಗಿವೆ. ಈ ತಳಿಗಳು 28-32 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಕೊಡುತ್ತವೆ. ಜೊತೆಗೆ 55-65 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಒಣ ಮೇವು ಕೂಡ ದೊರೆಯುತ್ತದೆ. ಮೂರನೆಯ ವಿಧವಾದ ಜೋಳವೆಂದರೆ ಮೇವಿನ ಜೋಳ. ಇದನ್ನು ನಾವು ಫೋರೇಜ್ ಸೋರ್ಗಮ್ ಎಂದು ಕರೆಯುತ್ತೇವೆ. ಈ ತರಹದ ಮೇವಿನ ಜೋಳವನ್ನು ಮುಂಗಾರು ಅಥವಾ ಹಿಂಗಾರಿನ ಬೆಳೆಯಾಗಿ ಬೆಳೆಯುತ್ತಾರೆ. ನೀರಾವರಿ ಅನುಕೂಲತೆ ಇದ್ದರೆ ಬೇಸಿಗೆ ಕಾಲದಲ್ಲೂ ಸಹ ಬೆಳೆಯಬಹುದು. ಮೇವಿನ ಜೋಳದಲ್ಲಿ ಎರಡು ವಿಧಗಳಿವೆ. ಮೊದಲನೆಯದು ಒಂದು ಬಾರಿ ಕಟಾವು ಮಾಡುವ ಮೇವಿನ ಜೋಳ. ಇದನ್ನು ನಾವು ಸಿಂಗಲ್ ಕಟ್ ಫೋರೇಜ್ ಸೋರ್ಗಮ್ ಎಂದು ಕರೆಯುತ್ತೇವೆ. ಎರಡನೆಯ ವಿಧವೆಂದರೆ ಮೂರರಿಂದ ನಾಲ್ಕು ಬಾರಿ ಕಟಾವು ಮಾಡುವ ಮೇವಿನ ಜೋಳ. ಇದನ್ನು ನಾವು ಮಲ್ಟಿಕಟ್ ಫೋರೇಜ್ ಸೋರ್ಗಮ್ ಎಂದು ಕರೆಯುತ್ತೇವೆ. ಇದನ್ನು ಒಂದು ಸಾರಿ ಬಿತ್ತನೆ ಮಾಡಿ ಮೂರರಿಂದ ನಾಲ್ಕು ಸಾರಿ ಮೇವನ್ನು ಕಟಾವು ಮಾಡಬಹುದಾಗಿದೆ. ಒಂದು ಬಾರಿ ಕಟಾವು ಮಾಡುವ ಮೇವಿನ ಜೋಳವನ್ನು ಕಾಳುಗಳು ಮತ್ತು ಇಳುವರಿ ಮತ್ತು ಮೇವಿನ ಇಳುವರಿ ಎರಡೂ ವಿಧಕ್ಕಾಗಿ ಬಳಸಲಾಗುತ್ತದೆ. ಈ ವಿಧದ ಜೋಳದಲ್ಲಿ ಪ್ರಮುಖವಾಗಿ ಉತ್ತಮ ಗುಣವುಳ್ಳ ಸಲೀಸಾಗಿ ಡೈಜೆಸ್ಟ್ ಆಗಬಲ್ಲ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ರುಸಿಕ್ ಆಸಿಡ್ ಅಥವಾ HCN ಕೆಮಿಕಲ್ ಪ್ರಮಾಣ 15-35 ದಿನದ ಜೋಳದ ಸಸಿಗಳಲ್ಲಿ ಹೆಚ್ಚಾಗಿರುತ್ತದೆ. ದನಕರುಗಳು ಜೋಳದ ಸಸಿಗಳನ್ನು ತಿಂದರೆ ಉಸಿರಾಟ ತೊಂದರೆಯಾಗಿ ಮರಣ ಹೊಂದಬಹುದು. ಅದಕ್ಕಾಗಿ ಸಸಿ ಇದ್ದಾಗ ಜೋಳವನ್ನು ಮೇವಾಗಿ ಉಪಯೋಗಿಸುವುದಿಲ್ಲ. ಮೇವಿನ ವಿವಿಧ ವಿಧದ ಜೋಳದ ತಳಿಗಳಲ್ಲಿ ಈ HCN ಕೆಮಿಕಲ್ನ ಪ್ರಮಾಣ ಕಡಿಮೆಗೊಳಿಸಲಾಗುತ್ತಿದೆ. ಅನೇಕ ತಳಿಗಳನ್ನು ಅಭಿವೃದ್ಧಿ ಕೂಡ ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಮೂರರಿಂದ ನಾಲ್ಕು ಬಾರಿ ಕಟಾವು ಮಾಡುವ ವಿಧದ ಮೇವಿನ ಜೋಳದಲ್ಲಿ ಪ್ರತಿ ಕಟಾವಿಗೂ ಬರುವ ಮೇವಿನ ಇಳುವರಿಯನ್ನು ಹೆಚ್ಚಿಸುವ ದಿಸೆಯಲ್ಲಿ ಸಂಶೋಧನಾ ಚಟುವಟಿಕೆಗಳು ನಡೆಯುತ್ತಿವೆ. ಕಟಾವು ಮಾಡುವ ಸಂಖ್ಯೆಯನ್ನು ಮೂರರಿಂದ ಐದು ಬಾರಿ ಕಟಾವು ಮಾಡಬಲ್ಲ ತಳಿಗಳ ಅಭಿವೃದ್ಧಿಯ ದಿಕ್ಕಿನಲ್ಲಿ ಕೂಡ ಸಂಶೋಧನೆಗಳು ನಡೆದಿವೆ. ಮೇವಿನ ಜೋಳದಲ್ಲಿ IIMR ಅಂದರೆ ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಂಡ ತಾಂತ್ರಿಕತೆಗಳೆಂದರೆ HC 308, CSV 47F ಅಂದರೆ ಇದನ್ನು ಜೈಕಾರ್ ಚಾರಿ ಎಂದು ಕೂಡ ಕರೆಯುತ್ತೇವೆ. ಇವೆರಡು ತಳಿಗಳಾಗಿವೆ. ಈ ತಳಿಗಳು 450-500 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಹಸಿ ಮೇವನ್ನು ಕೊಡುತ್ತವೆ, ಇಲ್ಲವೆಂದರೆ 100-120 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಒಣ ಮೇವನ್ನು ಕೊಡುತ್ತವೆ. SSG 59-3, CSH 20MF, CSH 24MF, CSH 43MF, CSV 33MF ಇವುಗಳು ಮಲ್ಟಿಕಟ್ ಅಂದರೆ ಮೂರರಿಂದ ನಾಲ್ಕು ಬಾರಿ ಕಟಾವು ಮಾಡಬಹುದಾದ ಮಲ್ಟಿಕಟ್ ಫೋರೇಜ್ ಸೋರ್ಗಮ್ ತಳಿಗಳ ಹೈಬ್ರಿಡ್ ತಳಿಗಳಾಗಿವೆ. ಈ ಸಂಕೀರ್ಣ ತಳಿಗಳು ಪ್ರತಿ ಹೆಕ್ಟರ್ಗೆ 850-900 ಕ್ವಿಂಟಲ್ಸ್ ಹಸಿ ಮೇವು ಅಥವಾ 200-250 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಒಣ ಮೇವನ್ನು ಕೊಡುತ್ತವೆ. ನಾಲ್ಕನೇ ವಿಧವಾದ ಜೋಳವೆಂದರೆ ಸ್ವೀಟ್ ಸೋರ್ಗಮ್. ಇದನ್ನು ನಾವು ಬಯೋಎಥೆನಾಲ್ ಜೋಳ ಅಥವಾ ಜೈವಿಕ ಇಂಧನ ತಯಾರಕ್ಕಾಗಿ ಉಪಯೋಗಿಸಲ್ಪಡುವ ಜೋಳವೆಂದು ಕರೆಯುತ್ತೇವೆ. ಈ ವಿಧವಾದ ಜೋಳವನ್ನು ಬಯೋಎಥೆನಾಲ್ ತಯಾರು ಮಾಡಲು ಬಳಸುತ್ತಾರೆ. ಈ ಜೋಳವನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬೆಳೆಯಬಹುದಾಗಿದೆ. ಈ ಜೋಳದ ಬೆಳೆಯನ್ನು ಕಬ್ಬು ಬೆಳೆಯ ಹಾಗೆ ಬೆಳೆದು ದಂಟನ್ನು ಕಾಳು ತುಂಬುವ ಸಮಯದಲ್ಲಿ ಕಟಾವು ಮಾಡಿ ಶುಗರ್ ಫ್ಯಾಕ್ಟರಿಗಳಿಗೆ ಕಳಿಸಬೇಕು. ಪ್ರತಿ ಶುಗರ್ ಫ್ಯಾಕ್ಟರಿಯಲ್ಲಿ ಬಯೋಎಥೆನಾಲ್ಗೋಸ್ಕರ ಬೆಳೆಯುವ ಜೋಳಕ್ಕೆ ಸರ್ಕಾರವು ಬೆಲೆಯನ್ನು ನಿಗದಿಪಡಿಸಿದೆ. ಕಬ್ಬು ಕಟಾವಿಗೆ ಬರಲು ಒಂದು ವರ್ಷಕ್ಕಿಂತಲೂ ಹೆಚ್ಚು ಅವಧಿ ಮತ್ತು ಹೆಚ್ಚು ನೀರು ಹಾಗೂ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಆದರೆ ಬಯೋಇಥನಾಲ್ ಜೋಳವನ್ನು ಅಥವಾ ಸ್ವೀಟ್ ಸೋರ್ಗಮ್ ಅನ್ನು 4 ತಿಂಗಳುಗಳಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಗೊಬ್ಬರದ ಪ್ರಮಾಣದಲ್ಲಿ ನೀವು ಬೆಳೆಯಬಹುದಾಗಿದೆ. ಒಂದೇ ವರ್ಷದ ಅವಧಿಯಲ್ಲಿ 3 ಬೆಳೆಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಮತ್ತು 3 ಬಾರಿ ನೀವು ಶುಗರ್ ಫ್ಯಾಕ್ಟರಿಗಳಿಗೆ ದಂಟುಗಳನ್ನು ಕಳಿಸಬಹುದು. ಈ ಜೋಳದ ಬೆಳೆಯಲ್ಲಿ ನಮ್ಮ ಸಂಸ್ಥೆಯು ವಿವಿಧ ವಿಷಯಗಳಲ್ಲಿ ಸಂಶೋಧನೆ ನಡೆಸಿದೆ. ಅವುಗಳೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ತೂಕದ ದಂಟುಗಳನ್ನು ಕೊಡುವ ತಳಿಗಳ ಅಭಿವೃದ್ಧಿ, ಹೆಚ್ಚು ಜ್ಯೂಸ್ ಕೊಡುವ ತಳಿಗಳು, ಹೆಚ್ಚು ಇಥನಾಲ್ ಕನ್ವರ್ಟ್ ಮಾಡುವ ತಳಿಗಳು ಮತ್ತು ಜ್ಯೂಸ್ದಲ್ಲಿ ಹೆಚ್ಚು ಶುಗರ್ ಕಂಟೆಂಟ್ ಇರುವಂತಹ ತಳಿಗಳ ಅಭಿವೃದ್ಧಿ ಮಾಡುವುದು, ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಕೊಡುವ ತಳಿಗಳ ಅಭಿವೃದ್ಧಿ ಮಾಡುವುದು ನಮ್ಮ ಉದ್ದೇಶವಾಗಿದೆ. ಈ ತರಹದ ಜೋಳದಲ್ಲಿ ಬಿಡುಗಡೆಗೊಂಡಂತಹ ತಳಿಗಳೆಂದರೆ CSH 22SS, ಇದು ಹೈಬ್ರಿಡ್ ತಳಿಯಾಗಿದ್ದು ಇದರಿಂದ 45-55 ಟನ್ಸ್ ಪ್ರತಿ ಹೆಕ್ಟರ್ಗೆ ದಂಟದ ಇಳುವರಿ ದೊರೆಯುತ್ತದೆ. ದಂಟದ ಇಳುವರಿ ಅಂದರೆ ಕೇನ್ ಈಲ್ಡ್ ದೊರೆಯುತ್ತದೆ. 14-18,000 ಲೀಟರ್ ಜ್ಯೂಸ್ ಈಲ್ಡ್ ಕೂಡ ಈ ಸಂಕೀರ್ಣ ತಳಿ ಕೊಡುತ್ತದೆ. ವೆರೈಟೀಸ್ಗಳೆಂದರೆ CSV 19SS, CSV 24SS, CSV 49SS, CSV 52SS, ಇವುಗಳು ವೆರೈಟಿ ತಳಿಗಳಾಗಿವೆ. ಈ ತಳಿಗಳು 43-46 ಟನ್ಸ್ ಪ್ರತಿ ಹೆಕ್ಟರ್ಗೆ ಕೇನ್ ಈಲ್ಡ್ ಅನ್ನು ಕೊಡುತ್ತವೆ. 16-17,000 ಲೀಟರ್ ಜ್ಯೂಸ್ ಈಲ್ಡ್ ಅನ್ನು ಕೊಡುತ್ತವೆ. ಇಲ್ಲಿಯವರೆಗೆ ನಾವು ಸೋರ್ಗಮ್ ಅಂದರೆ ಜೋಳದ ಬೆಳೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಬಿಡುಗಡೆಗೊಂಡಂತಹ ತಾಂತ್ರಿಕತೆಗಳ ಬಗ್ಗೆ ಕೂಡ ನಾವು ನಿಮಗೆ ತಿಳಿಸಿದ್ದೇನೆ. ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಇದುವರೆಗೆ ಭಾರತೀಯ ಸಿರಿಧಾನ್ಯ ಸಂಸ್ಥೆಯಿಂದ ಜೋಳದ ತಳಿಗಳ ಅಭಿವೃದ್ಧಿ ಈ ಕುರಿತು ಭಾರತೀಯ ಸಿರಿಧಾನ್ಯ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಅಮಸಿದ್ಧ ಬೆಳ್ಳುಂಡಿಯವರಿಂದ ಮಾಹಿತಿಯನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಕೇಳೋಣ. ಮುಂದಿನ ಮೂರು ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 27-28 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 35-49% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 17-21% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 9-21 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಮಳೆ ಬಂದಿರುವ ಕಡೆ ರೈತರು ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆ ಮಾಡಬೇಕು. ಇದರಿಂದ ನೀರು ಇಂಗುವಿಕೆ ಹೆಚ್ಚಾಗುತ್ತದೆ ಮತ್ತು ಮಣ್ಣಿನ ಸವಕಳಿ ಕಡಿಮೆಯಾಗುತ್ತದೆ. ಅದೇ ರೀತಿಯಾಗಿ ಭೂಮಿ ತಯಾರಿ ಕುರಿತು, ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ದಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ದಪಡಿಸಿಕೊಳ್ಳಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಬಿಸಿಲು ಹೆಚ್ಚಾಗುತ್ತಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವಿನ ಬೆಳೆ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣ ಬಳಸಬೇಕು. ಮಾವಿನಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂದರೆ 2 ಗ್ರಾಂ ನ್ಯಾಫ್ಟಲಿನ್ ಆಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಸಜ್ಜೆ 2112 ರೂಪಾಯಿಗಳು, ಕಡಲೆಕಾಳು 4750 ರೂಪಾಯಿಗಳಿಂದ 4925 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 6500 ರೂಪಾಯಿಗಳಿಂದ 7400, ನೆಲಗಡಲೆ ಶೇಂಗಾ 5305 ರೂಪಾಯಿಗಳಿಂದ 6489 ರೂಪಾಯಿಗಳು, ಮೆಕ್ಕೆಜೋಳ 1589 ರೂಪಾಯಿಗಳಿಂದ 1842 ರೂಪಾಯಿಗಳು, ಭತ್ತ ರಾಜಹಂಸ 1430 ರೂಪಾಯಿಗಳಿಂದ 1489 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1320 ರೂಪಾಯಿಗಳಿಂದ 2480 ರೂಪಾಯಿಗಳು, ಕುಸುಬೆ 3519 ರೂಪಾಯಿಗಳು, ಕೆಂಪು ತೊಗರಿ 4000 ರೂಪಾಯಿಗಳಿಂದ 9309 ರೂಪಾಯಿಗಳು. ರೈತ ಬಾಂಧವರು, ಇವು ಈ ದಿನದ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಪೇಟೆ ಧಾರಣೆಯನ್ನು ಇದುವರೆಗೆ ಕೇಳಿದಿರಿ. ಇದರೊಂದಿಗೆ ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇಲ್ಲಿಗೆ ಮುಗಿಯಿತು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಗೀತೆಗಳು. ಮಾನ್ವಿ ತಾಲೂಕಿನ ರಾಜೋಳಿ ಗ್ರಾಮದ ನಾಗೇಂದ್ರಪ್ಪ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳೋಣ. ಸ್ವಾಮಿ ನನ್ನ ಅಳಿದು ಹಾಲಿಂಗೋ ಕೇಳ ನಿನ್ನ ಅಳಿದು ಬೆನ್ನಾಯ ಕೇಳಪ್ಪ ಸ್ವಾಮಿ ನನ್ನ ಅಳದ ಲಿಂಗೋ ಕೇಳ ನಿನ್ನ ಅಳದ ಬೆನ್ನಾಯ ಕಲ್ಲು ಕಟ್ಟಿದ ಬಾವೆ ಬೆಲ್ಲ ಬಚ್ಚಿದ ಸೋಪಾನ ಆತ ಕೆಡ್ಡದವ್ವ ಎಲೆ ತೋಟ ಕೊಲ್ಲ ಕಟ್ಟಿದ ಬಾಯೆ ಬೆಲ್ಲ ಬಚ್ಚಿದ ಸೋಪಾನ ಆತ ಕೆಡ್ಡ ಎಲೆ ತೋಟ ಕಲ್ಲು ಕಟ್ಟಿದ ಬಾವೆ ಚಿರ ಸೋಪಾನೋ ಆಯಾತ ಕೇಟೆ ಎಲೆ ತೋಟ ಕೊಲ್ಲ ಕಟ್ಟಿದ ಬಾಯೆ ಬೆಲ್ಲ ಬಚ್ಚಿದ ಸೋಪಾನ ಆತ ಕೇಟೆ ದೆಯಲೆ ತೋಟ ಆಯಾತ ಕೇಟೆ ದೆವ್ವ ಎಲೆ ತೋಟದೊಳಗೆ ಯಾವ್ಯಾವ ದಿನ ಸೇನು ಮಲ್ಲಿಗ ಆತ ಕೇಟೆ ದೆಯಲೆ ತೋಟದೊಳಗೆ ಯಾವ್ಯಾವ ದಿನ ಸೇನು ಮಲ್ಲಿಗ ಕೆಂಪುಳ್ಳು ಕ್ಯಾದೆ ಕೆಂಪುಳ್ಳು ಮಲ್ಲಿಗೆ ಗಾವುದಕ್ಕೆ ಗಮ ಗಾಮ ನಂಬುತ್ತಾಳ ಕೆಂಪುಳ್ಳ ಕ್ಯಾದೆಗೆ ಎಂಪುಳ್ಳ ಮಲ್ಲಿಗೆ ಗಾವುದಕ್ಕೆ ಗಮ ಗಾಮ ನಂಬುತ್ತಾಳ ಕೆಂಪುಳ್ಳು ಕ್ಯಾದೆಗೆ ಎಂಪುಳ್ಳು ಮಲ್ಲಿಗೆ ಗಾವುದಕ್ಕೆ ಗಮ ಗಾಮ ನಂಬುತ್ತಾಳ ಕೆಂಪುಳ್ಳ ಕ್ಯಾದೆಗೆ ಎಂಪುಳ್ಳ ಮಲ್ಲಿಗೆ ಗಾವುದಕ್ಕೆ ಗಮ ಗಾಮ ನಂಬುತ್ತಾಳ ಗಾವುದಕ್ಕೆ ಗಮ ಗಾಮ ನಂಬುತ್ತಾಳಕ್ಕೆ ನೇ ಶಿವನಾಮಗಳಾಕಿದ್ಯಾವ ಗಾವದಕ್ಕೆ ಗಮ ಗಾಮ ನಮ್ಮತಾಳಕಿನೆ ಶಿವನ ಮಗಳ ಜಾವಮ್ಮ ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದಾರ ತಗಾಳು ನೇರ್ಯಾಳ ಬಡಿಗೇರ ಮನೆ ಮುಂದೆ ಸಡಗಾರ ನಾಗ್ಯಾಳ ಜಡದಾರ ತಗಾಳ ನೇರ್ಯಾಳ ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದಾರ ತಗಾಳ ನೇರ್ಯಾಳ ಬಡಿಗೇರ ಮನೆ ಮುಂದೆ ಸಡಗಾರ ನಾಗ್ಯಾಳ ಜಡದಾರ ತಗಾಳ ನೇರ್ಯಾಳ ಜಡದ ರಥ ಗಾಳಿಯೇರಳವ್ವಕಿನಿ ಆ ಶಿವನ ಮಗಳಾಕಿದ್ಯಾವ ಅಮ್ಮ ಜಡದ ರಥಗಾಳನೇರಳಕಿನಿ ಶಿವನ ಮಗಳ ದ್ಯಾವ ಅಮ್ಮ ಬಡಿಗೇರ ಮನ ಮುಂದೆ ಸಡಗರದ ಮರ ನೊಟ್ಟೆ ಕಡದು ಮಡಜರ ನಾಲ್ಕು ಸವು ಗಾಲ ಬಡಿಗೇರ ಮನೆ ಮುಂದೆ ಸಡಗರದ ಮರ ನೊಟ್ಟೆ ಕಡದು ಮಡಜರ ನಾಲ್ಕರ ಗಾಲ ಬಡಿಗೇರ ಮನೆ ಮುಂದೆ ಸಡಗರದ ಮರ ನೊಟ್ಟೆ ಕಡದು ಮಡಜರ ನಾಲ್ಕು ಸವು ಗಾಲ ಬಡಿಗೇರ ಮನೆ ಮುಂದೆ ಸಡಗರದ ಮರ ನೊಟ್ಟೆ ಕಡದ ಮಡ ಚರ ನಾಲ್ಕು ಸವು ಗಾಲ ಕಡದ ಮಡ ಚರ ನಾಲ್ಕು ಸವು ಗಾಲಕಿಗೆ ಶಿವನ ಮಗಳಾಕಿದ್ಯಾವ ಅಮ್ಮ ಕಡದ ಮಡ ಚರ ನಾಲ್ಕು ಗಾಲಿಗಳ ಬಗ್ಗೆ ಶಿವನ ಮಗಳ ದ್ಯಾವ ಅಮ್ಮ ಕಂಬಾರ ಮನ ಮುಂದೆ ಅತ್ತಿಯ ಮರ ನೊಟ್ಟೆ ಕೆತ್ತಿಯ ಮಡ ಚರ ನಾಲ್ಕು ರತುಗಾಳ ಕಂಬಾರ ಮನೆ ಮುಂದೆ ಅತ್ತಿಯ ಮರ ನೊಟ್ಟೆ ಕೆತ್ತಿಯ ಮಡ ಚರ ನಾಲ್ಕು ಸಾಗಾಳ ಕೆತ್ತಿಯ ಮಡ ಚರ ನಾಲ್ಕು ರತುಗಾಳ ಕಿಗೆ ಶಿವನ ಮಗಳಾಕಿದ್ಯಾವ ಅಮ್ಮ ಕಡದ ಮಡ ಚರ ಮ್ಮ ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದ್ವಾರ ತಗಾಳು ನೇರ್ಯಾಳ ಬಡಿಗೇರ ಮನೆ ಮುಂದೆ ಸಡಗಾರ ನಾಗ್ಯಾಳ ಜಡದ್ವಾರ ತಗಾಳು ನೇರ್ಯಾಳ ಜಡದಾರ ತಗಾಳೇರ್ಯಾಳ ಕಿನಿಯ ಶಿವನ ಮಗಳಾಕಿದ್ಯಾವ ಅಮ್ಮ ಜಡದಾರ ತಗಾಳ ನೇರ್ಯಾಳ ಕಿನಿಯ ಶಿವನ ಮಗಳಾಕಿದ್ಯಾವ ಅಮ್ಮ ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದ್ವಾರ ತಗಾಳು ನೇರ್ಯಾಳ ಬಡಿಗೇರ ಮನೆ ಮುಂದೆ ಸಡಗಾರ ನಾಗ್ಯಾಳ ಜಡದಾರ ತಗಾಳ ನೇರ್ಯಾಳ ಬಾಳೆ ದಿಂಡಗಳ ಕಡಿಶಾರ ದ್ಯಾವ ಮಗ ಕೋಪಿ ಆನಂದ್ರ ಉನಾಕ್ಯಾರ ಬಾಳೆ ದಿಂಡಗಳ ಕಡಿಶಾರಕಿಗೆ ಕೋಪೆ ಆನಂದ್ರ ವಿನಾಕ್ಯಾರ ಬಾಳೆ ದಿಂಡಗಳ ಕಡಿಶಾರ ಒಕಿಗೆ ಕೋಪೆ ಆನಂದ್ರ ಉನಾಕ್ಯಾರ ಬಾಳೆ ದಿಂಡಗಳ ಕಡಿಶಾರಕಿಗೆ ಕೋಪೆ ಆನಂದ್ರ ವಿನಾಕ್ಯಾರ ಕೋಪೆ ಆನಂದ್ರ ಆಕ್ಯಾರಕಿಗೆ ಶಿವನ ಮಗಳಾಕಿದ್ಯಾವ ಅಮ್ಮ ಕೋಪೆ ಆನಂದ್ರ ಕ್ಯಾರಕಿಗೆ ಶಿವನ ಮಗಳ ದ್ಯಾವ ಅಮ್ಮ ಬಾಳೆ ನಂದುರದಾಗ ಭಾಗ್ಯವದ ಪೂಜವ್ವ ಬಾಯಿ ತುಂಬ ಬೀಳಿ ಗೆಲಿಗೇನ ಬಾಳೆ ನಂದುರದಾಗ ಭಾಗ್ಯವದ ಪೂಜವ್ವೇನ ಬಾಯಿ ತುಂಬ ಬೀಳಿ ಗೆಲಿಯೇ ಅನಕಿಗೆ ಶಿವನ ಮಗಳಾಕೆ ದ್ಯಾವ ಅಮ್ಮ ಬಾಯಿ ತುಂಬ ಬೀಳಿ ಗೆಲಿಯೇ ಅನಕಿಗೆ ಶಿವನ ಮಗಳ ದ್ಯಾವ ಅಮ್ಮ ಬಾಳೆ ನಂದುರದಾಗ ಇರುವ ಮಾಯದ ತಾನ ಮಲಗ ಕ್ವಾಣ ನಾರಿ ಗಂಡಾಳ ಬಾಳೆ ನಂದುರದಾಗ ಇರುವ ಮಾಯದ ತಾನ ಮಲಗ ಕ್ವಾಣ ನಾರಿ ಗಂಡಾಳ ಮಲಗ ಕ್ವಾಣ ನಾರಿ ಗಂಡ ಬಕಿನೇ ಶಿವನ ಮಗಳಾಕೆ ಜಾವ ಅಮ್ಮ ಮನಗ ಕೊಡನಾರೆ ಗಂಡಾಳಕಿರೇ ಶಿವನ ಮಗಳ ಜಾವ ಅಮ್ಮ ಮಲಗ ಕೊಡನಾ